ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ನರ್ಸರಿ ಸಸ್ಯಗಳಲ್ಲಿ ರೋಗಗಳ ನಿರ್ವಹಣೆ. ಶಿರಸಿ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಡಾ ಸೂರ್ಯನಾರಾಯಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕೇಳುಗರೆ, ಈಗ ನಮ್ಮ ಫೋನ್ ಸಂಪರ್ಕದಲ್ಲಿ ಡಾಕ್ಟರ್ ಸೂರ್ಯನಾರಾಯಣ ಅವರಿದ್ದಾರೆ. ಇವರು ನಮ್ಮ ಶಿರ್ಸಿಯಲ್ಲಿರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇರ್ತೀವಿ ಅನೇಕ ಕಡೆ ಈ ಅರಣ್ಯ ಬೆಳೆಗಳನ್ನು ಮೊದಲೇ ಸಸಿ ಮಡಿಯಲ್ಲಿ ಬೆಳೆಸ್ತಾರೆ, ಆ ನಂತರ ಅವು ದೊಡ್ಡ ಆದಮೇಲೆ ಹೋಗಿ ತೊಗೊಂಡೋಗಿ ಎಲ್ಲಿ ಬೇಕೋ ಅಲ್ಲಿ ನಾಟಿ ಮಾಡುವಂಥದ್ದು. ಈ ನರ್ಸರಿಯೊಳಗೆ ಬೆಳಿಬೇಕಾದಾಗ ಅನೇಕ ಕಾಳಜಿಯನ್ನು ತಗೋಬೇಕಾಗತ್ತೆ, ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅಂದರೆ ಅಲ್ಲಿ ರೋಗ ಎಲ್ಲ ಬರಬಹುದು, ಕೀಟ ಬರಬಹುದು. ಈಗ ಪ್ರಮುಖವಾಗಿ ನಾವು ರೋಗವನ್ನು ಹೇಗೆ ಗುರುತಿಸಬೇಕು ಮತ್ತು ಹೇಗೆ ನಿಯಂತ್ರಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಡಾಕ್ಟರ್ ಸೂರ್ಯನಾರಾಯಣ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಈಗ ರೋಗ ಅಂತೀವಲ್ಲ, ಅದು ಸಸ್ಯಗಳಿಗೆ ರೋಗ. ಇದು ರೋಗ ಯಾಕೆ ಬರ್ತವೆ ಸಸ್ಯಗಳಿಗೆ ಪ್ರಮುಖವಾಗಿ? ಅದನ್ನು ವಾತಾವರಣ ಕಾರಣನೋ ಅಥವಾ ಅಲ್ಲಿ ರೋಗಾಣುಗಳು ಅಲ್ಲೇ ಜೀವಂತವಾಗಿರ್ತವೆ, ವರ್ಷ ವರ್ಷ ಅಲ್ಲೇ ಬರ್ತವೆ ಅನ್ನೋ ಕಾರಣನೋ, ಅಥವಾ ನಾವು ಬೆಳೀತಕ್ಕಂಥ ಬೆಳೆಯಲ್ಲಿ ಏನಾದರೂ ತಪ್ಪು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಕಾರಣನೋ, ಈ ಎಲ್ಲ ರೋಗಗಳು ಬರಲಿಕ್ಕೆ ಕಾರಣ ಏನು ಅಂತ? ಮುಖ್ಯವಾಗಿ ರೋಗಗಳು ಜೀವಂತ ರೋಗ ಕಾರಕಗಳಿಂದನೂ ಬರುತ್ತೆ. ಎರಡನೇದು ಈ ವಾತಾವರಣ ವೈಪರೀತ್ಯ ಇದ್ರೂ ಕೂಡ ಅದರಿಂದನೂ ಬರುತ್ತೆ. ಮೂರನೇದಾಗಿ ಮಣ್ಣಿನ ಪೋಷಕಾಂಶಗಳಲ್ಲಿ ಕೊರತೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೂ ಕೂಡ ರೋಗಗಳು ಬರುತ್ತೆ. ರೋಗ ಅಂದ್ರೆ ಶಾರೀರಿಕವಾಗಿ ಏನನ್ನ ತೊಂದರೆ ಕಂಡು ಬಂದಲ್ಲ, ಅದನ್ನ ನಾವು ರೋಗ ಅಂತ ಹೇಳ್ತೀವಿ. ಇದಕ್ಕೆ ಕಾರಣಗಳು ಮುಖ್ಯವಾಗಿ ಏನೇನಿದೆ ಅಂತಂದ್ರೆ, ಇನ್ನು ಬೇರೆ ಅವು ಈ ಒಂದು ನರ್ಸರಿನಲ್ಲಿ ಅಥವಾ ನಾವು ಸಸ್ಯ ಕ್ಷೇತ್ರ ಅಂತೇವೆ, ಅದರಲ್ಲಿ ನೀರು ಬಸಿಯುವಿಕೆ ಕಡಿಮೆ ಪ್ರಮಾಣದಲ್ಲಿದ್ದರೆ, ನಮ್ಮ ಉತ್ತರ ಕನ್ನಡದಲ್ಲಿ ಯಾಕಂದ್ರೆ ಮಳೆ ಜಾಸ್ತಿ ಆಗ್ತಕ್ಕಂತ ಒಂದು ವ್ಯವಸ್ಥೆ ಇದ್ರಿಂದ ನೀರು ಬಸಿಯುವಿಕೆ ತೊಂದರೆ ಇದ್ದಾಗ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಈ ರೋಗ ಬರತಕ್ಕಂಥದ್ದು ಒಂದು ವ್ಯವಸ್ಥೆ ಆಗತ್ತೆ. ಎರಡನೇದಾಗಿ ಅನೇಕ ಸಸಿ ಕ್ಷೇತ್ರಗಳಲ್ಲಿ ಪ್ರತಿ ವರ್ಷ ಅನೇಕ ಸಸಿಗಳನ್ನ ಅವರು ಸರಬರಾಜು ಮಾಡದೆ ಅಲ್ಲೇ ರೋಗಗ್ರಸ್ತವಾಗಿದ್ದು ಪೀಡಿತವಾಗಿರ್ತಕ್ಕಂತ ಒಂದು ಸಸಿಗಳನ್ನ ಒಂದು ಗುಂಪು ಗುಂಪಾಗಿ ಎಲ್ಲಾನು ಇಟ್ಟಿದ್ರೆ ಅವು ಕೂಡ ರೋಗ ತರಲಿಕ್ಕೋಸ್ಕರ ಆಸ್ಪದ ಮಾಡಿಕೊಡುತ್ತೆ. ಮತ್ತೆ ಮೂರನೇದಾಗಿ ಅಲ್ಲಿ ಒಂದು ಸಸ್ಯ ಕ್ಷೇತ್ರವನ್ನ ಯಾವತ್ತೇ ಆಗಲಿ ಸ್ವಚ್ಛತೆ ಕಾಪಾಡಬೇಕಾಗುತ್ತೆ. ಯಾಕಂದ್ರೆ ಎಲೆಗಳು ಬಿದ್ದಿರುತ್ತೆ, ರೋಗಗ್ರಸ್ತವಾಗಿರ್ತಕ್ಕಂಥ ಆಯಿಲೆಗಳನ್ನ ಸುಡಬೇಕು, ಮತ್ತೆ ಸ್ವಚ್ಛತೆ ಕಾಪಾಡಬೇಕು. ಸ್ವಚ್ಛತೆ ಇಲ್ಲ ಅಂತಂದ್ರೆ ಮತ್ತೆ ರೋಗ ಬರ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಮುಖ್ಯವಾದ ಒಂದು ಅಂಶ ಏನ್ ಪರಿಗಣಿಸಬೇಕು ಅಂತಂದ್ರೆ, ಸಸ್ಯ ಕ್ಷೇತ್ರದಲ್ಲಿ ಇರತಕ್ಕಂಥ ವಿವಿಧ ಒಂದು ಮರಗಳ ಪ್ರಭೇದಗಳಿದ್ದಾಗ ಅದರ ಸಂಬಂಧಿತವಾಗಿರ್ತಕ್ಕಂಥ ಮರಗಳು ಈ ಸಸ್ಯ ಕ್ಷೇತ್ರ ಸುತ್ತಲೂ ಇದ್ರೂ ಕೂಡ ರೋಗ ಬರ್ತಾ ಇರ್ತಕ್ಕಂಥ ಒಂದು ಅಂಶ ಬರುತ್ತೆ. ಮತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಏನಿದೆ ಅಂತಂದ್ರೆ, ರೋಗ ಬರಬೇಕು ಅಂತಂದ್ರೆ ರೋಗಕಾರಕ ಜೀವಿ ಇದ್ರೆ ಮಾತ್ರ ಬರೋದಿಲ್ಲ, ರೋಗಕಾರಕ ಜೀವಿನೂ ಇರಬೇಕು, ಅದು ಪ್ರಬಲವಾಗಿರಬೇಕು, ದುರ್ಬಲ ಸಸಿ ಇರಬೇಕು, ವಾತಾವರಣ ಇರಬೇಕು, ಮತ್ತೆ ಮುಖ್ಯವಾಗಿ ಸಮಯ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಕೆಲವು ಮಳೆಗಾಲದಲ್ಲಿ ಬರುತ್ತೆ, ಕೆಲವು ಚಳಿಗಾಲದಲ್ಲಿ ಬರುತ್ತೆ, ಕೆಲವು ಬೇಸಿಗೆ ಕಾಲದಲ್ಲಿ ಕೂಡ ರೋಗಗಳು ಬರುತ್ತೆ. ಆದ್ದರಿಂದ ವಾತಾವರಣ ಕೂಡ ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಇಷ್ಟು ಕಾರಣಗಳನ್ನ ನಾವು ಪರಿಗಣಿಸಬಹುದು. ಮುಖ್ಯವಾಗಿ ಅಂದ್ರೆ ಮಣ್ಣು ಕೂಡ ಪ್ರತಿ ಸಾರಿನೂ ಅದೇ ಮಣ್ಣು ಉಪಯೋಗ ಮಾಡೋದು ಹಂಗ್ ಮಾಡೋದ್ರಿಂದ ಏನಾದ್ರೂ ಆಗುತ್ತಾ? ಅಂದ್ರೆ ಮಣ್ಣು ಯಾವಾಗಲಿ ರೋಗಕಾರಕ ಸಮೃದ್ಧ ಮಣ್ಣಾಗಿದ್ರೆ ಅನೇಕ ಸಸಿ ಕ್ಷೇತ್ರಗಳಲ್ಲಿ ಅಂತ ಮಣ್ಣನ್ನು ಉಪಯೋಗಿಸೋದ್ರಿಂದ ರೋಗಗಳು ಬರುತ್ತೆ. ಮುಖ್ಯವಾಗಿ ಸಸಿ ಕೊಳೆ ಅಂತ ಬರುತ್ತೆ, ಅನೇಕ ಸಸಿಗಳು ಸತ್ತೋಗುತ್ತೆ. ಇಂಥ ರೋಗ ಮುಖ್ಯವಾಗಿ ನಾವು ಬಿದಿರಿನಲ್ಲಿ ಕಾಣ್ತೇವೆ. ಯಾಕಂದ್ರೆ ಬಿದಿರು ಸಸಿಗಳು ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು, ಇವು ಬೇಕಾಗ ಅದು ಸತ್ತವು. ಯಾಕಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಒಂದು ರೋಗಕಾರಕ ಬೇರುಗಳನ್ನ ಕೊಳಸತ್ತೆ, ಮತ್ತೆ ನೀರು ಮತ್ತು ಆಹಾರ ಬೇರುಗಳ ಮೂಲಕ ಗಿಡಗಳಿಗೆ ಸರಬರಾಜು ಆಗ್ತಕ್ಕಂಥದ್ದನ್ನ ಅದು ನಿಲ್ಸ್ಬಿಡುತ್ತೆ. ಆದ್ದರಿಂದ ಮಣ್ಣು ಕೂಡ ತುಂಬಾ ಪ್ರಮುಖವಾಗಿರ್ತಕ್ಕಂಥ. ಹಾಗಾಗಿ ಈ ರೋಗ ಬರುತ್ತೆ ಅಂತೇಳಿ ನಮ್ಗೆ ಗೊತ್ತಿದ್ದಾಗ ಅದರಲ್ಲಿ ಪ್ರಮುಖವಾಗಿ ನರ್ಸರಿ ಸಸ್ಯಗಳಲ್ಲಿ ಇಂಥ ಒಂದು ರೋಗ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಪ್ರತಿ ವರ್ಷ ಬರುವಂತ ರೋಗನ ಬರುತ್ತೆ ಅಥವಾ ಹೊಸದಾಗಿ ಬರುವಂತ ರೋಗ ಕೂಡ ಬರಬಹುದು ಅನ್ನುವಂತದ್ದಿರುತ್ತೋ ಹೇಗೆ ಅಂತ? ನೀವು ಹೇಳಿದ್ದು ತುಂಬಾ ಪ್ರಮುಖವಾದ ಅಂಶ. ಯಾಕೆಂದ್ರೆ ಪ್ರತಿ ವರ್ಷ ನಾವು ಸಸಿಗಳಲ್ಲಿ ರೋಗ ಇರ್ತಕ್ಕಂಥದ್ದು ಅದು ಪ್ರಮುಖವಾಗಿ ಕಂಡು ಬರುತ್ತೆ. ಬೇರೆ ವಿವಿಧ ಒಂದು ಪ್ರಭೇದಗಳನ್ನ ನಾವು ನರ್ಸರಿನಲ್ಲಿ ಒಂದು ವರ್ಷದಲ್ಲಿ ನಾವು ತಗೊಂಡಾಗ ಅದರಲ್ಲಿ ಬೇರೆ ರೋಗಗಳು ಬರತಕ್ಕಂತ ಒಂದು ವ್ಯವಸ್ಥೆ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಪ್ರತಿ ವರ್ಷ ನಾನು ಮೊದಲೇ ಹೇಳಿದಂಗೆ ಆ ವಾತಾವರಣ ಪೂರಕವಾಗಿರುತ್ತೆ. ಸಸಿಗಳು ಸಣ್ಣ ಒಂದು ಒಂದು ಏಜ್ನಲ್ಲಿ ಅದು ದುರ್ಬಲವಾಗಿರುತ್ತೆ. ಮೂರನೇದಾಗಿ ಅಲ್ಲಿ ರೋಗಕಾರಕ ಕೂಡ ಅಲ್ಲಿ ಸಮೃದ್ಧವಾಗಿರುತ್ತೆ. ಯಾಕೆ ಅಂತಂತಂದ್ರೆ ಒಂದೇ ಪ್ರದೇಶದಲ್ಲಿ ಒಂದೇ ಪ್ರಭೇದ ಅನೇಕ ವರ್ಷಗಳು ಬೆಳೆಸಿದಾಗ ರೋಗಕಾರಕ ಜೀವಿಗೆ ಯಾವಾಗಲೇ ಅಲ್ಲಿ ಅಲ್ಲಿರ್ಲಿಕ್ಕೆ ತುಂಬಾ ಆಸ್ಪದ, ತುಂಬಾ ಚೆನ್ನಾಗಿರುತ್ತೆ. ಈ ನರ್ಸರಿ ಒಳಗೆ ಸಾಮಾನ್ಯವಾಗಿ ಅದು ಅರಣ್ಯ ನರ್ಸರಿ ಅಂತೇಳಿ ಏನಂತೀವಿ, ಅಲ್ಲಿ ಎಂತೆಂತ ರೋಗಗಳು ಬರಬಹುದು ಅಂತ? ಈಗ ಮುಖ್ಯವಾಗಿ ಸಸ್ಯ ಕ್ಷೇತ್ರದಲ್ಲಿ ಮೂರು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ ನಾವು. ಒಂದು ಮಣ್ಣುಜನ್ಯ ರೋಗ, ಅಂದ್ರೆ ಮಣ್ಣಿನಿಂದ ಬರ್ತಾ ಇರ್ತಕ್ಕಂಥದ್ದು. ಎರಡನೇದು ಗಾಳಿಜನ್ಯ ರೋಗ, ಗಾಳಿಯಿಂದ ಹರಡಿ ರೋಗ ಬರ್ತಾ ಇರ್ತಕ್ಕಂಥದ್ದು. ಮೂರನೇದಾಗಿ ಕೀಟಜನ್ಯ ರೋಗಗಳು ಅಂತ ಹೇಳ್ತೇವೆ, ಕೀಟಗಳಿಂದ ಅದು ಸರಬರಾಜಾಗುತ್ತೆ ರೋಗ. ಕೀಟ ಪೀಡೆ ಅಲ್ಲ ನಾ ಹೇಳ್ತಾ ಇರ್ತಕ್ಕಂಥದ್ದು, ಕೀಟಗಳಿಂದ ಕೀಟ ವಾಹಕಗಳಿಂದ ಒಂದು ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗ್ತಕ್ಕಂಥದ್ದು. ಮತ್ತೆ ಎರಡನೇ ಒಂದು ವಿಧಗಳಲ್ಲಿ ತಗೊಂಡಾಗ ನಾವು ರೋಗಗಳು ಮುಖ್ಯವಾಗಿ ಬೇರು ರೋಗಗಳು, ಎಲೆಗಳಲ್ಲಿ ಬರ್ತಾ ಇರತಕ್ಕಂಥ ರೋಗಗಳು, ಕಾಂಡ ರೋಗಗಳನ್ನ ನಾವು ಪರಿಗಣಿಸ್ತೇವೆ. ಮುಖ್ಯವಾಗಿ ನಾವು ಇಲ್ಲಿ ಪರಿಗಣಿಸಬೇಕಾಗಿರೋದು ಸಸಿಗಳ ಒಂದು ಆರೋಗ್ಯದ ನಿಟ್ಟಿನಲ್ಲಿ ಅಂತಂದ್ರೆ ಮಣ್ಣುಜನ್ಯ ರೋಗಗಳು. ಮಣ್ಣುಜನ್ಯ ರೋಗಗಳು ಯಾಕೆ ಅಂತ ಕೇಳಿದಾಗ ನಾವು ಮುಖ್ಯವಾಗಿ ಅದು ಬೇರುಗಳನ್ನ ಸಾಯಿಸುತ್ತೆ, ಬೇರುಗಳಿಂದ ನೀರು ಹೀರ್ಕೊಳ್ತಕ್ಕಂಥದ್ದನ್ನ ಸಾಯಿಸುತ್ತೆ. ಸಸಿಗಳು ಕೊಳೆ ಆಗುತ್ತೆ, ಕೊಳೆ ಆದ ತಕ್ಷಣನೇ ಸಸಿಗಳ ಅಂಶ ನಾವು ಎಷ್ಟು ಟಾರ್ಜೆಟ್ ಇಟ್ಕೊಂಡಿರ್ತೀವಿ ಆ ಗುರಿ ತಟ್ಟೋಕ್ಕಾಗಲ್ಲ. ನಾವು ಗುರಿ ತಲುಪದೇ ಇದ್ದಾಗ ಏನಾಗುತ್ತೆ ಅಂತಂದ್ರೆ ನಾವು ನೆಡುತೋಪ್ಗೆ ಅಥವಾ ಪ್ಲಾಂಟೇಷನ್ಗೆ ತಲುಪಿಸಬೇಕಾಗತ್ತಂತ ಒಂದು ಸಸಿಗಳ ಸಂಖ್ಯೆ ತುಂಬಾ ಕುಂಠಿತವಾಗುತ್ತೆ. ಆದ್ರಿಂದ ಮಣ್ಣುಜನ್ಯ ರೋಗಗಳು ಪ್ರಮುಖವಾದ ಪಾತ್ರವನ್ನ ವಹಿಸ್ತಕ್ಕಂಥದ್ದು. ಸೊ ಅದೇ ರೀತಿ ಈ ಎಲೆಗಳ ಮೇಲೆ ಬರುತ್ತೆ, ನಮ್ಗೆ ಗೊತ್ತು. ಮುಖ್ಯವಾಗಿ ಇದರಲ್ಲಿ ಫೋಟೋಸ್ ಅಂತ ಹೇಳ್ತೀವಿ, ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಹೆಚ್ಚಿನ ಹಸಿರು ಎಲೆಗಳು ಇರಬೇಕಾಗ್ತದೆ. ರೋಗ ಎಲೆಗಳ ಮೇಲೆ ಬಂದಾಗ ಏನಾಗುತ್ತೆ ಅಂತಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗುತ್ತೆ, ಸಸಿಗಳು ದುರ್ಬಲವಾಗುತ್ತೆ, ಸಾಯ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಅಂತ ಸಸಿಗಳು ನಾವು ಒಂದು ಪ್ಲಾಂಟೇಷನ್ಗೆ ಯೋಗ್ಯವಿರೋದಿಲ್ಲ. ಆದ್ದರಿಂದ ಈ ಮಣ್ಣುಜನ್ಯ ಹೆಂಗಿದೆಯೋ ಅದೇ ತರನೇ ಎಲೆಯಲ್ಲಿ ಎಲೆಗಳ ಮೇಲೆ ಬರ್ತಾ ಇರತಕ್ಕಂಥ ರೋಗಗಳು ಕೂಡ ನಮ್ಮ ಉತ್ತರ ಕನ್ನಡದಲ್ಲಿ ಎಲ್ಲಾ ನರ್ಸರಿಗಳಲ್ಲೂ ಕೂಡ ತುಂಬಾ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಇನ್ನೊಂದು ಕಾಂಡದ ಮೂಲಕ, ಕಾಂಡದ ಮೂಲಕ ಮುಖ್ಯವಾಗಿ ಕೆಲವು ಸಸಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಂಡ ಕೊಳೆ ಅಂತ ಬರುತ್ತೆ. ಕೊಳೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಈ ಕಾಂಡ ಏನಾಗಿರುತ್ತೆ ಮೃದುವಾಗಿರುತ್ತೆ, ಕೊಳೆ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಸಸಿಗಳು ಕುಸಿದು ಬೀಳುತ್ತೆ. ಇದು ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಬೇರು ಕೊಳೆ ರೋಗ, ಎರಡನೇದು ಸಸಿ ಕೊಳೆ ರೋಗ, ಮೂರನೇದು ಎಲೆಗಳಲ್ಲಿ ಬರ್ತಾ ಇರತಕ್ಕಂಥ ರೋಗಗಳು. ಬೇರು ಕಾಂಡ ರೋಗ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕೆಲವು ಸೀಮಿತವಾಗಿರತಕ್ಕಂಥ ಒಂದು ಪ್ರಭೇದಗಳಲ್ಲಿ ಮಾತ್ರ ಕಾಣುತ್ತೆ, ಆದ್ರೂ ಇದರಿಂದ ಆಗ್ತಕ್ಕಂಥ ಒಂದು ನಷ್ಟ ತುಂಬಾ ಕಡಿಮೆ. ಈಗ ಮಣ್ಣಿನಿಂದ ಬರುತ್ತಂತ ಹೇಳಿದ್ರಲ್ಲ, ಮಣ್ಣಿನ ಮೂಲಕನೇ ರೋಗ ಹರಡುತ್ತೆ ಅನ್ನುವಂಥದ್ದು. ಹಾಗಾದ್ರೆ ನಾವು ಇಲ್ಲಿ ಏನೇನು ಕ್ರಮ ತಗೋಬೇಕು? ಮಣ್ಣಿನ ಮೂಲಕ ಮುಖ್ಯವಾಗಿ ರೋಗಗಳು ಯಾವ್ದು ಬರುತ್ತೆ ಅಂತ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸಸಿ ಕೊಳೆ ರೋಗ ಅಂತ ಬರುತ್ತೆ. ಯಾವಾಗಲೇ ಆಗ್ಲಿ ನಾವು ಮಣ್ಣಿನಲ್ಲಿ ಒಂದು ಹಾಕಿದ ತಕ್ಷಣ 2 ದಿನಗಳಲ್ಲಿ ಅಥವಾ 5 ದಿನಗಳಲ್ಲೇ ಸಸಿ ಕೊಳೆ ರೋಗ ಬರುತ್ತೆ. ಸಸಿಗಳನ್ನ ಸರ್ವನಾಶನ ಮಾಡಿಬಿಡುತ್ತೆ, ಒಂದು ಸಸಿನೂ ಇರೋದಿಲ್ಲ. ಇವತ್ತು ರಾತ್ರಿ ಕಾಣುತ್ತೆ, ನಾಳೆ ಬೆಳಗ್ಗೆ ಇರುತ್ತೆ. ಎರಡನೇದಾಗಿ ಬೇರು ಕೊಳೆ ರೋಗ ಅಂತ ಬರುತ್ತೆ, ಅದು ಬೇರೆ ಶಿಲೀಂಧ್ರದಿಂದ, ರೈಸಕ್ಟಿನಿ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಬರುತ್ತೆ. ಅದು ಬೇರೆ ಒಂದು ನಾವು ಉಪಾಯವನ್ನ ಕಂಡುಕೊಳ್ಬೇಕಾಗ್ತದೆ, ಅದನ್ನ ನಿಯಂತ್ರಿಸಬೇಕು ಅಂತಂದ್ರೆ ಬೇರು ಕೊಳೆ ರೋಗ ಯಾವಾಗಲೇ ಆಗ್ಲಿ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇರತಕ್ಕಂಥದ್ದು. ಯಾಕಂದ್ರೆ ರೋಸ್ ಕ್ಯಾನಲ್ ನೀರ್ ಹಾಕ್ತೀವಿ, ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ಮತ್ತೆ ಮೇಲ್ಗಡೆ ವಾತಾವರಣದಲ್ಲಿ ತಾಪಮಾನ ಇರುತ್ತೆ, ಅಂತ ಪ್ರಮಾಣಗಳಲ್ಲಿ ಬೇರು ಕೊಳೆ ಜಾಸ್ತಿ. ಆದ್ರೆ ಸಸಿ ಕೊಳೆ ರೋಗ ಮಳೆಗಾಲದಲ್ಲಿ ಜಾಸ್ತಿ ಬರ್ತಾ ಇರತಕ್ಕಂಥದ್ದು. ಮತ್ತೆ ಇದೇ ತರಾನೇ ಮಣ್ಣು ರೋಗದಲ್ಲಿ ನಮ್ಮ ಈ ತೀರ ಪ್ರದೇಶದಲ್ಲಿ ಮುಖ್ಯವಾಗಿ ಗಾಳಿ ಮರ ಅಂದ್ರೆ ಕ್ಯಾಜುರೈನ ಮರದಲ್ಲಿ, ಅಕೇಶಿಯಾ ಗಿಡಗಳಲ್ಲಿ, ಮತ್ತೆ ಇನ್ನು ಅನೇಕ ಮರಗಳಲ್ಲಿ ಸಣ್ಣ ಸಣ್ಣ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದಾಗ ಅಥವಾ ಸಣ್ಣ ಗಿಡಗಳಿದ್ದಾಗ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಇದು ಒಣ ಬೇರು ಕೊಳೆ ರೋಗ ಅಂತ ಹೇಳ್ತೀವಿ ಆದ ರೋಗ. ಆದ್ರಿಂದ ನಿಯಂತ್ರಣೆಗೆ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಅಂತಂತಂದ್ರೆ ಅತಿ ಕಡಿಮೆ ವೆಚ್ಚದಲ್ಲಿ ಆಗ್ತಕ್ಕಂಥದ್ದು, ಮತ್ತೆ ವಾತಾವರಣ ಮತ್ತೆ ನಮಗೆ ಆರೋಗ್ಯಕರವಾಗಿರ್ತಕ್ಕಂಥದ್ದು ಅಂತಂದ್ರೆ ಸೌರೀಕರಣ ಅಂತ ಹೇಳಿ. ಸೌರೀಕರಣ ಅಂತಂತಂದ್ರೆ ಇಂಗ್ಲಿಷ್ ನಲ್ಲಿ ಸೋಲರೈಸೇಷನ್ ಅಂತ ಹೇಳ್ತೀವಿ ನಾವು. ಏನ್ ಹಂಗಂದ್ರೆ ಅಂತಂದ್ರೆ ಮಣ್ಣು ನಾವು ಏನು ಮಣ್ಣು ಉಪಯೋಗಿಸ್ಕೊಳ್ತೀವಿ ನಾವು ನರ್ಸರಿ ಒಂದು ಮಾಡ್ಲಿಕ್ಕೆ, ಒಂದು ಹಾಸಿಗೆ ನರ್ಸರಿ ಸಸ್ಯ ಕ್ಷೇತ್ರದ ಹಾಸಿಗೆ ಮಾಡ್ಬೇಕು ಅಂತಂದ್ರೆ, ಅಥವಾ ಪಾಲಿ ಬ್ಯಾಗ್ಸ್ ಅಲ್ಲಿ ಹಾಕ್ಬೇಕು ಅಂತ, ಅಂತ ಒಂದು ಮಣ್ಣನ್ನ ನಾವು ಒಂದು ಗುಂಪಾಗಿ ಒಂದು ಗುಪ್ಪೆಯಾಗಿ ಮಾಡಿಬಿಟ್ಟು ಅದರ ಮೇಲೆ ಒಂದು ಪಾರದರ್ಶಕ ಹಾಳೆಯನ್ನ ನಾವು ಮುಚ್ಚಬೇಕಾಗ್ತದೆ. ಮುಚ್ಚಿಬಿಟ್ಟು ಯಾವುದೇ ಕಾರಣಕ್ಕಾಗ್ಲಿ ಗಾಳಿ ಹೊರಗಿಂದ ಒಳಗಡೆ ಹೋಗ್ಬಾರ್ದು ಅಂತ ಮಣ್ಣನ್ನ ತೇವಾನು ಮಾಡಿರ್ಬೇಕು. ಇನ್ನೊಂದು ವಿಷಯ ಏನಂತಂದ್ರೆ ಇಂಥ ಒಂದು ಕಾರ್ಯವನ್ನ ನಾವು ಚೆನ್ನಾಗಿ ಬಿಸಿಲಿರುವ ಸಮಯದಲ್ಲಿ ಮಾಡಬೇಕಾಗ್ತದೆ. ಈ ಬಿಸಿಲಿನ ತಾಪಮಾನ ಆ ಒಂದು ಪಾರದರ್ಶಕ ಹಾಳೆ ಮೂಲಕ ಈ ಮಣ್ಣಿನೊಳಗೆ ಹೋಗಿ ಅಲ್ಲಿ ತಾಪಮಾನವನ್ನು ಜಾಸ್ತಿ ಮಾಡಿದಾಗ ಈ ರೋಗಕಾರಕ ಜೀವಿ ಸಾಯುತ್ತೆ. ಇಲ್ಲಿ ಹಣ ಜಾಸ್ತಿ ಬೇಕಾಗಿಲ್ಲ, ಒಂದು ಸಲ ಪಾರದರ್ಶಕ ಹಾಳೆ ತಗೊಂಡ್ರೆ ನಮಗೆ 8 ವರ್ಷದವರೆಗೂ 10 ವರ್ಷದವರೆಗೂ ಉಪಯೋಗಿಸ್ಕೋಬಹುದು. ಆದ್ರಿಂದ ಇಲ್ಲಿ ನಮ್ಮ ರಾಸಾಯನಿಕಗಳು ಬೇಡ, ಮತ್ತೆ ಹಣಾನು ಜಾಸ್ತಿ ವೆಚ್ಚ ಬೇಡ, ಮತ್ತೆ ಮುಖ್ಯವಾಗಿ ನಾವು ಬೇಸಿಗೆ ಕಾಲದಲ್ಲೇ ನಾವು ಸಸ್ಯ ಕ್ಷೇತ್ರ ಮಾಡುವುದರಿಂದ ಆ ಟೈಮಲ್ಲಿ ಇದನ್ನ ಮಾಡ್ಕೋಬಹುದು. ಇದು ಪ್ರಮುಖವಾಗಿರ್ತಕ್ಕಂತ ಒಂದು ಅಂಶ. ಡಾಕ್ಟರ್, ಇಲ್ಲೊಂದು ಪ್ರಶ್ನೆ ಏನು ಅಂದ್ರೆ, ಈ ಸೋಲರೈಸೇಷನ್ ಅಂತ ಹೇಳಿದ್ರಲ್ಲ, ಈ ರೀತಿಯಾಗಿ ನಾವು ಹಾಳಿ ಹಾಕಿ ಅಲ್ಲಿ ಹೆಚ್ಚು ಶಾಖ ಬರುವ ಹಾಗೆ ಮಾಡೋದ್ರಿಂದ ರೋಗಾಣುಗಳು ಮಾತ್ರ ಸಾಯಲ್ಲ, ಅಲ್ಲಿ ಜೀವಾಣುಗಳು ಸಾಯ್ತವೆ, ಉಪಯುಕ್ತ ಜೀವಾಣುಗಳು ಅಂತ ಅಲ್ಲ? ಹೌದು, ಅದು ತೊಂದರೆ ಆಗತ್ತಲ್ಲ. ತೊಂದರೆ ಆಗುತ್ತೆ ಅಂತಂದ್ರೆ ಇವಾಗ ನಾವು ಬೇರೆ ರೀತಿಯಲ್ಲಿ ಮಣ್ಣಿನಲ್ಲಿ ಮಣ್ಣಿನಿಂದ ಬರ್ತಾ ಇರತಕ್ಕಂತ ಒಂದು ರೋಗಕಾರಕ ಜೀವಿಗಳನ್ನ ಸಾಯಿಸಬೇಕು ಅಂತಕ್ಕಂಥಕ್ಕೆ ಬೇರೆ ವಿಧಾನಗಳು ಇದೆ. ಆದ್ರೆ ಇದು ಕಡಿಮೆ ಖರ್ಚಿನಲ್ಲಿ ಆಗುತ್ತೆ ಅಂತ ಹೇಳಿದೆ. ಯಾಕಂತಂದ್ರೆ ಒಂದು ನಾವೇನ್ ಹೇಳ್ತೀವಿ ಅಂತಂದ್ರೆ ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳ್ತೀವಿ. ಸಮಗ್ರ ರೋಗ ನಿರ್ವಹಣೆಯಲ್ಲಿ ಇದೊಂದು ಪದ್ಧತಿ, ಇದರ ಜೊತೆಗೆ ನಾವು ಬೇರೆ ಬೇರೆ ಪದ್ಧತಿಗಳನ್ನ ನಾವು ಅದಕ್ಕೆ ಉಪಯೋಗಿಸ್ಕೋಬಹುದು. ನಾವು ಅದನ್ನ ಮಿಶ್ರಣ ಮಾಡಿ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಒಂದು ಸೋಲರೈಸೇಷನ್ ಆಯ್ತು, ಅದಾದ್ಮೇಲೆ ಮುಖ್ಯವಾಗಿ ಈ ಏರು ಮಡಿ ಮಾಡುವಾಗ ಏರು ಮಡಿಗೆ ನಮ್ಮ ಉತ್ತರ ಕನ್ನಡದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಯುಪಟೋರಿಯಂ ಅಂತ ಅಂತಕ್ಕಂಥ ಒಂದು ಕಳೆ, ಆ ಕಳೆಯನ್ನ ಜನರು ವೇಸ್ಟ್ ಅಂತ ತಿಳ್ಕೋಬಾರ್ದು. ಅದನ್ನ ದಯವಿಟ್ಟು ಅದನ್ನ ತಗೊಂಡು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು, ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಆಗಿದ್ದೆ ಅದರಲ್ಲಿ ಒಂದನೇದು ಅದು ಪೋಷಕಾಂಶಗಳನ್ನು ನೀಡುತ್ತೆ, ಎರಡನೇದಾಗಿ ಮಣ್ಣನ್ನ ಬಿರಿದಿಟ್ಕೊಳ್ಳುತ್ತೆ, ಮತ್ತೆ ಮೂರನೇದಲ್ಲಿ ರೋಗಕಾರಕ ಜೀವಿ ಇದ್ರೂ ಕೂಡ ಅದನ್ನು ಸಾಯಿಸ್ತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ. ಮತ್ತೆ ನೀವು ಹೇಳದಂಗೆ ಉಪಯುಕ್ತಕರವಾಗಿರತಕ್ಕಂತ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಹೆಂಗೆ ನಾವು ವೃದ್ಧಿ ಮಾಡೋದು ಅಂತ ಅದರಲ್ಲಿ ಅಂತ ತಗೊಂಡಾಗ ಮುಖ್ಯವಾಗಿ ನಾವು ಟ್ರೈಕೋಡರ್ಮಾ ಅಂತಕ್ಕಂಥದ್ದು ಒಂದು ರೋಗ ನಿರೋಧಕ ಶಕ್ತಿ, ಮತ್ತೆ ರೋಗಕಾರಕ ಜೀವಿಗಳನ್ನು ಸಾಯಿಸ್ತಕ್ಕಂತ ಒಂದು ಶಕ್ತಿ ಪಡೆದಿರತಕ್ಕಂತ ಒಂದು ಸೂಕ್ಷ್ಮ, ಅದನ್ನ ಏನ್ ಮಾಡ್ತೀವಿ ಅಂತಂತಂದ್ರೆ 1 ಕೆಜಿ ಪ್ಯಾಕೆಟ್ ಅನ್ನ ತಗೊಂಡು ಟ್ರೈಕೋಡರ್ಮಾ ಅಂತಕ್ಕಂಥದ್ದನ್ನ ಮುಖ್ಯವಾಗಿ ಬೇವಿನ ಹಿಂಡಿ ಒಂದು 15 ಕೆಜಿ ತಗೊಳ್ತೀವಿ. 15 ಕೆಜಿ ಅದನ್ನ ತೇವ ಮಾಡಿ ಪುಡಿ ಇರತಕ್ಕಂಥದ್ರಲ್ಲಿ ಇದನ್ನ ಟ್ರೈಕೋಡರ್ಮಾನ ಅದನ್ನ ಬೆಳಿಲಿಕ್ಕೆ ಬಿಡ್ತೇವೆ ಒಂದು 15 ದಿನ. 15 ದಿನ ಆದ್ಮೇಲೆ ಅದನ್ನ ನಾವು ಮುಖ್ಯವಾಗಿ 1 ಟನ್ FIM ಅಂದ್ರೆ ತಿಪ್ಪೆ ಗೊಬ್ಬರ ಇರಬಹುದು, ಕೆಲವ್ರ ಹತ್ರ ಏನಾಗಿರುತ್ತೆ ಅಂದ್ರೆ ವರ್ಮಿ ಕಾಂಪೋಸ್ಟ್ ಎರೆಹುಳ ಗೊಬ್ಬರ, ಆ ಗೊಬ್ಬರ ಕೂಡ ನಾವು ಅದನ್ನ ಸೇರಿಸ್ತಕ್ಕಂಥ ವ್ಯವಸ್ಥೆ ಮಾಡಬಹುದು. ಅದನ್ನ ಸೇರಿಸಿ ಮತ್ತೆ 15 ದಿನ ತೇವ ಮಾಡಿ ಬಿಡ್ತಕ್ಕಂಥದ್ದು, ಅವಾಗ ಚೆನ್ನಾಗಿ ಬೆಳೆಯುತ್ತೆ. ಆ ಅದನ್ನ ತಗೊಂಡು ನಾವು ಏರು ಮಡಿಗೆ ಸೇರಿಸಿ ಆ ಮಣ್ಣಿಗೆ ಸೇರಿಸಿದಾಗ ಏನಾಗುತ್ತೆ ಅಂತಂದ್ರೆ ಉಪಯುಕ್ತಕರವಾಗಿರ್ತಕ್ಕಂಥ ಜೀವಾಣುಗಳು ಮಾತ್ರ ಇರುತ್ತೆ, ರೋಗಕಾರಕ ಜೀವಿಗಳು ಕಡಿಮೆ ಆಗುತ್ತೆ. ಉಪಯುಕ್ತಕರವಾಗಿರ್ತಕ್ಕಂಥ ಜೀವಾಣುಗಳು ರೋಗಕಾರಕ ಜೀವಿಯನ್ನು ಸಹಾಯಿಸುವುದಲ್ಲದೆ ಸಸಿಗಳು ಚೆನ್ನಾಗಿ ಬೆಳೆಯಲಿಕ್ಕೂ ಕೂಡ ಇವು ಸಹಾಯ ಮಾಡಬಹುದು. ಆದ್ರಿಂದ ಅದು ಎರಡನೇದಾಗಿ ನಾವು ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು. ಮತ್ತೆ ಮೂರನೇದಾಗಿ ನಾನು ಮೊದಲೇ ಹೇಳಿದೆ, ಇಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗಿದ್ದರಿಂದ ಉತ್ತರ ಕನ್ನಡದಲ್ಲಿ ಏರುಮಡಿ ಮಾಡ್ತಕ್ಕಂಥದ್ದು, ಮತ್ತು ಏರುಮಡಿಯ ಸುತ್ತಲೂ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಚೆನ್ನಾಗಿ ಬಸಿ ಕಾಲುವೆ ಮಾಡ್ತಕ್ಕಂಥ. ಯಾಕೆ ಬಸಿ ಕಾಲುವೆ ಮಾಡಬೇಕು ಅಂತಂದ್ರೆ ಇಲ್ಲಿ ಮಳೆ ಜಾಸ್ತಿ ಪ್ರಮಾಣ ಇದ್ದಿದ್ದರಿಂದ ನೀರು ಬಸಿದ್ರು ಕೂಡ ನೀರು ಹೋಗ್ಬೇಕಲ್ಲ, ಆದ್ರಿಂದ ನಾವು ಬಸಿ ಕಾಲುವೆ ಮಾಡ್ಕೊಳ್ತೇವೆ. ಹಿಂಗೆ ಏರುಮಡಿ ಮಾಡುವುದರಿಂದ ನೀರು ಈ ರೋಗಕಾರಕ ಜೀವಿಗೆ ಏನೇನ್ ಬೇಕೋ ಆಸ್ಪದ ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣ, ಹೆಚ್ಚಿನ ತೇವಾಂಶ ಇರ್ಬೇಕು ಮಣ್ಣಲ್ಲಿ, ತೇವಾಂಶ ಇರಲ್ಲ ಅದನ್ನ ರೋಗಕಾರಕ ಜೀವಿ ಬದುಕೋಕ್ಕಾಗಲ್ಲ. ಆದ್ರಿಂದ ಏರುಮಡಿ ಏನು ಜಾಸ್ತಿ ಖರ್ಚಾಗದೆ ಇದನ್ನ ನಾವು ಮಾಡ್ತಕ್ಕಂಥ ಒಂದು ಉತ್ತಮ ವಿಧಾನ. ಮೂರನೇದಾಗಿ ನಾವು ಇನ್ನ ಬೀಜೋಪಚಾರವನ್ನು ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಬೀಜಗಳ ಮೂಲಕ ರೋಗಕಾರಕ ಜೀವಿ ಬರತಕ್ಕಂಥದ್ದಾಗ್ತದೆ. ಸಿಂಪಲ್ ಆಗಿ ಅದಕ್ಕೆ ಬೀಜೋಪಚಾರಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕ್ಯಾಪ್ ಟಾನ್ ಅಂತಕ್ಕಂಥದ್ದು ತುಂಬಾ ಒಂದು ಸೇಫೆಸ್ಟ್ ಶಿಲೀಂಧ್ರ ನಾಶಕ, ನಮ್ಗೆ ಏನು ಹಾನಿಕರ ಅಲ್ಲ ಅದು. 2 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಒಣ ಬೀಜೋಪಚಾರವನ್ನ ಮಾಡಿಕೊಂಡು ನಾವು ಅಂತ ಬೀಜವನ್ನ ನಾವು ಮರಳಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದು, ಅಥವಾ ನಾವು ಹಂಗೆ ಒಂದು ಬಿತ್ತನೆ ಮಾಡಬೇಕು ಅಂತಂದ್ರೆ ಅದನ್ನ ಯಾವ ತರ ಮಾಡ್ಬೇಕು ಅಂದ್ರೆ ಗುಂಪು ಗುಂಪಾಗಿ ನಾವು ಹಾಕಬಾರದು, ಅಲ್ಲಲ್ಲಿ ಚೆನ್ನಾಗಿ ಹರಡ್ತಕ್ಕಂತ ಒಂದು ವ್ಯವಸ್ಥೆ ಆಗ್ಬೇಕು. ಯಾಕಂದ್ರೆ ಸಸಿಗಳು ತುಂಬಾ ಒತ್ತಾಗಿ ಬಂದಾಗ ಭೂಮಿಯಿಂದ ಬರ್ತಾ ಇರತಕ್ಕಂಥ ರೋಗಗಳು ಜಾಸ್ತಿ ಆಗುತ್ತೆ. ಆದ್ರಿಂದ ಸ್ವಲ್ಪ ದೂರ ದೂರ ಸಸಿಗಳು ಬರೋಂಗೆ ನಾವು ಅದನ್ನ ನಾವು ಬಿತ್ತನೆ ಮಾಡಬೇಕು. ಹೀಗೆ ಮುಖ್ಯವಾಗಿ ನಮಗೆ ಸಹಾಯಕಾರಿಯಾಗ್ತಕ್ಕಂಥದ್ದು ರಾಸಾಯನಿಕಗಳು ಉಪಯೋಗಿಸದೆ ನಾವು ಮುಖ್ಯ ರೋಗಗಳನ್ನ ಹರಡ್ತಕ್ಕಂಥದ್ದನ್ನ ಅಥವಾ ಬರತಕ್ಕಂಥದ್ದನ್ನ ಈ ತರ ನಾವು 4-5 ಪದ್ಧತಿಗಳನ್ನ ಒಟ್ಟುಗೂಡಿಸಿ ಒಂದಾದ ಮೇಲೆ ಒಂದು ನಾವು ಮಾಡಬಹುದು ಅಂತ ಹೇಳ್ತೇನೆ. ಕಡೇ ವಿಧಾನ ಅಂತಂದ್ರೆ ಏನು ನಿರ್ವಾಹ ಇಲ್ಲ, ನಾವು ರೋಗ ಜಾಸ್ತಿ ಬಂದ್ಬಿಟ್ಟಿದೆ ಏನು ಮಾಡಕ್ ಆಗ್ತಾ ಇಲ್ಲ ಅಂತಂದಾಗ ಅವಾಗ ಮಾತ್ರ ರಾಸಾಯನಿಕಗಳ ಬಳಕೆಯನ್ನ ನಾವು ಹೇಳ್ತೇವೆ. ಇವಾಗ ಸಸಿಕೊಳೆ ರೋಗಕ್ಕೆ ಮುಖ್ಯವಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ನಾವು ಉಪಯೋಗಿಸ್ತಾ ಇರತಕ್ಕಂಥದ್ದು ಅಂತಂದ್ರೆ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ, ಅದು ಮಾರ್ಕೆಟ್ನಲ್ಲಿ ಬ್ಲೈಟಾಕ್ಸ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಸಿಗುತ್ತೆ. ಇದು ತುಂಬಾ ಪರಿಣಾಮಕಾರಿ, ಬೇರೆ ಶಿಲೀಂಧ್ರ ನಾಶಕಗಳು ಅದಕ್ಕೆ ಪರಿಣಾಮಕಾರಿ ಅಲ್ಲ. ಆದ್ರಿಂದ ನಾನು ಅದನ್ನು ಹೇಳ್ತಾ ಇರೋದು ಜಾಸ್ತಿ ಖರ್ಚುನು ಆಗೋದಿಲ್ಲ, 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ರೈತರು ಏನ್ ಹೇಳ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ 3 ಗ್ರಾಂ ಹೆಂಗ್ ಸರ್ ನಾವು ಮೆಜರ್ ಮಾಡೋದು, ನಮ್ಮ ಹತ್ರ ತಕ್ಕಡಿ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಬೆಂಕಿ ಮುಚ್ಚಳ ತಗೊಳ್ಳಿ, ಸಮತಟ್ಟಾಗಿ ಪುಡಿ ತಗೊಳ್ಳಿ, ಅದು 10 ಗ್ರಾಂಗೆ ಸಮಾನವಾಗಿರುತ್ತೆ. ಅಂತದನ್ನ ನೀವು ಒಂದು 30 ಗ್ರಾಂ ಇರುತ್ತೆ ಅದು, ಅಂದ್ರೆ 10 ಗ್ರಾಂ ಇರುತ್ತೆ. 10 ಗ್ರಾಂ ಅಂತಕ್ಕಂಥದ್ದನ್ನ 3 ಮುಚ್ಚಳವನ್ನ ನೀವು 10 ಲೀಟರ್ ಬಕೆಟ್ಗೆ ಹಾಕಿ ಅಂತ ನಾವು ಹೇಳ್ತೀವಿ. ಅದರಿಂದ ಒಂದು ಸಸಿ ಮಡಿಗೆ ನಾವು ಹಾಕ್ಬೇಕು ಅಂದ್ರೆ ಏರು ಮಡಿಗೆ ಮುಖ್ಯವಾಗಿ ಗಮನಿಸಬೇಕಾಗಿರೋದೆ ಅದನ್ನ ದ್ರಾವಣವನ್ನ ಮಾಡಿಬಿಟ್ಟು ಮಣ್ಣಿನ ಮೇಲೆ ತೋಯಿಸ್ಬೇಕು ಚೆನ್ನಾಗಿ. ಎಲ್ಲಿವರೆಗೆ ಅಂದ್ರೆ ಬೇರು ಇರ್ತಕ್ಕಂತ ಒಂದು ಪ್ರಮಾಣದವರೆಗೂ ಅದು ತೋಯ್ಬೇಕು ಚೆನ್ನಾಗಿ. ಅದರಿಂದ ಒಂದು ಏರು ಮಡಿಗೆ ನಮ್ಗೆ 5-10 ಲೀಟರ್ ನಮ್ಗೆ ಮುಖ್ಯವಾಗಿ ಬೇಕಾಗ್ತದೆ ದ್ರಾವಣವನ್ನ ಹಾಕೋ. ಇದು ಮುಖ್ಯವಾಗಿ ಮಣ್ಣಿನಿಂದ ಬರ್ತಾ ಇರತಕ್ಕಂಥ ರೋಗಗಳನ್ನ ನಾವು ಇದ್ರ ತರ ನಾವು ನಿಯಂತ್ರಿಸ. ಇನ್ನು ಎಲೆ ಕಾಂಡದ ಮೇಲೆ ಎಲೆಗಳಲ್ಲಿ ಮುಖ್ಯವಾಗಿ ನಾ ಹೇಳೋದೇ ಅಂತಂದ್ರೆ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಕೆಲವು ಸಸಿಗಳಲ್ಲಿ ರೋಗ ತುಂಬಾ ಇದಿದೆ. ಯಾಕೆಂತಂದ್ರೆ ತೇಗ ಮುಖ್ಯವಾಗಿ ಟೀಕ್ನಲ್ಲಿ ಇದೆ, ಶ್ರೀಗಂಧದಲ್ಲಿದೆ, ಬೆತ್ತದಲ್ಲಿದೆ, ಬಿದಿರಿನಲ್ಲಿದೆ, ಹೊಂಗೆನಲ್ಲಿದೆ, ನೇರಳೆ, ಬೀಟೆ, ಹೆಬ್ಬೇವು ಇವುಗಳಲ್ಲಿ ಎಲೆ ಚುಕ್ಕೆ ರೋಗ ಅಥವಾ ಎಲೆ ಮಚ್ಚೆ ರೋಗ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಬೂದು ರೋಗ ನಮ್ಮ ಚಳಿಗಾಲದಲ್ಲಿ ಬರುತ್ತೆ, ಅದ್ರ ಜೊತೆಗೆ ತುಕ್ಕು ರೋಗ ಕೂಡ ಚಳಿಗಾಲದಲ್ಲಿ ಬರುತ್ತೆ, ನವೆಂಬರ್ ಇಂದ ಜನವರಿವರೆಗೂ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಎಲೆ ಚುಕ್ಕೆ ರೋಗ, ಎಲೆ ಮಚ್ಚೆ ರೋಗ ಯಾವುದೇ ಒಂದು ಸಮಯದಲ್ಲಿ ಬರಬಹುದು. ಅದನ್ನ ಗಮನದಲ್ಲಿ ಮುಖ್ಯವಾಗಿ ಇಟ್ಕೊಂಡು ನಾನು ಕೆಲವು ಅಂಶಗಳನ್ನ ಹೇಳ್ತೇನೆ. ಇವಾಗ ತೇಗದಲ್ಲಿ ಏನಾದ್ರೂ ಬೂದು ರೋಗ, ತುಕ್ಕು ರೋಗ ಬಂದಿದ್ರೆ, ಬೂದು ರೋಗ ಬಂದಿದ್ರೆ ಮುಖ್ಯವಾಗಿ ನಾವು ಯಾವುದೇ ಒಂದು ಬೆಳೆ ಆಗಲಿ ಅದಕ್ಕೆ ಪ್ರಮುಖವಾಗಿ ನಾವು ಅದನ್ನ ಸ್ಕೋರ್ ಅಂತಕ್ಕಂಥ ಒಂದು ಔಷಧಿ ಸಿಗುತ್ತೆ, 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅದನ್ನ ಸಿಂಪರಣೆ ಮಾಡ್ಕೋಬೇಕು. ಸೊ ಇಲ್ಲ ಅಂತಂದ್ರೆ ಬೂದು ರೋಗದಿಂದ ಬಳಲಿ ಎಲ್ಲ ಎಲೆಗಳು ಉದುರೋಗುತ್ತೆ, ಸತ್ತವು. ತರ ಸಿಗಲಿಲ್ಲ ನಮ್ಗೆ ಮಾರ್ಕೆಟ್ ಅಲ್ಲಿ ಅಂತ ಏನಾದ್ರು ಕೇಳಿದಾಗ ಅದ್ರ ಜೊತೆಗೆ ಅದಿಲ್ಲ ಅಂತಂದಾಗ ಸಲ್ಫೆಕ್ಸ್ ಅಂತ ಅದು ಕೂಡ ತುಂಬಾ ಕಡಿಮೆ ಹಣದಲ್ಲಿ ಸಿಗುತ್ತೆ. ಸೊ ಅದರಿಂದ ಸಲ್ಫೆಕ್ಸ್ ಅಂತಕ್ಕಂಥದ್ದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅದನ್ನ ಸಿಂಪರಣೆ ಮಾಡ್ಕೊಂಡು ಹೋಗಬೇಕಾಗ್ತದೆ. ಸರ್ ಎಷ್ಟು ಮಾಡಬೇಕು ಅಂತ ಕೇಳಿದಾಗ ಪ್ರತಿ 15 ದಿನಕ್ಕೆ ಒಂದು ಸಲ 2 ಸಿಂಪರಣೆ ಒಂದು ಕನಿಷ್ಠ ಅಂತಂದ್ರೆ ರೋಗದ ಪ್ರಮಾಣ ನೋಡಿಕೊಂಡು ನಾವು ಕೊಟ್ರೆ ಅದು ನಿಯಂತ್ರಣಕ್ಕೆ ಬರುತ್ತೆ. ಎರಡನೇದು ಇದರಲ್ಲಿ ಮುಖ್ಯವಾಗಿ ಬೆತ್ತದಲ್ಲಿ ನಮ್ಮ ತೀರ ಪ್ರದೇಶದಲ್ಲಿ ಬೆತ್ತ ಜಾಸ್ತಿ ಬೆಳೀತಾ ಇದಾರೆ, ನಾವು ಅದ್ರ ಬಗ್ಗೆ ಸಂಶೋಧನೆಯನ್ನು ಮಾಡಿದ್ವಿ. ಅದರಲ್ಲಿ ಎಲೆ ಮಚ್ಚ ರೋಗ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ, ಸಾಯ್ತಾ ಇದೆ ಜಾಸ್ತಿ ಪ್ರಮಾಣದಲ್ಲಿ. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಪ್ರಾಪಿಂಕೋನಜೋಲ್ ಅಂತಕ್ಕಂಥದ್ದು ಒಂದು ಔಷಧಿ ಸಿಗುತ್ತೆ, ಅದು ಈ ನಡುವೆ ಬಂದಿರತಕ್ಕಂತ ಹೊಸ ಔಷಧಿ. ಅದು 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅದು ಸಿಂಪರಣೆ ಮಾಡಿದ್ದೆ ಆದ್ರೆ ತುಂಬಾ ಚೆನ್ನಾಗಿ ಪರಿಣಾಮಕಾರಿ, ಅದು ಬೆತ್ತದ ಒಂದು ಸಸಿ ಮಡಿಲು ಚೆನ್ನಾಗಿ ಬರುತ್ತೆ ಅದು. ಮತ್ತೆ ಇನ್ನೊಂದ್ ಏನಂತಂದ್ರೆ ಕೆಲವು ಕಡೆ ಹೊಂಗೆ ಬೆಳೀತಾ ಇದಾರೆ. ಹೊಂಗೆದು ಎಲೆ ಚುಕ್ಕೆ ರೋಗ ತುಂಬಾ ಪ್ರಮಾಣದಲ್ಲಿ ಬರ್ತಾ ಇದೆ ನಮ್ಮ ಉತ್ತರ ಕನ್ನಡದಲ್ಲಿ ಅನೇಕ ಒಂದು ನರ್ಸರಿಗಳಲ್ಲಿ. ಯಾಕಂತಂದ್ರೆ ಅರಣ್ಯ ಇಲಾಖೆಯವರು ಅನೇಕ ಸಲ ಫೋನ್ ಮಾಡ್ತಾ ಇರ್ತಾರೆ ನಮ್ಗೆ. ಅದಕ್ಕೆ ಬ್ಯಾವಿಸ್ಟಿನ್ ಅಂತಕ್ಕಂಥದ್ದು ಒಂದು ಔಷಧಿ ಸಿಗುತ್ತೆ, ಕಾರ್ಬೆಂಡಜಿಮ್ ಅಂತಕ್ಕಂಥದ್ದು. ಅದು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥದ್ದು ಬ್ಯಾವಿಸ್ಟಿನ್ ಹೆಸರಿನಲ್ಲಿ. ಅದು ಕೂಡ ಅಷ್ಟೇ, 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬಹುದು. ಸಿಂಪರಣೆ ಮಾಡಿದ್ದೆ ಆದ್ರೆ ಅದು ಕೂಡ ಅಷ್ಟೇನೆ, ಯಾವುದೇ ಒಂದು ಔಷಧಿನ ಎಲೆಗಳು ಸಿಂಪರಣೆ ಮಾಡುವಾಗ 15 ದಿನ ಅಂತರ, ಎರಡನೇದು 2-3 ಸಲ ನಾವು ಸಿಂಪರಣೆ ಮಾಡ್ತಕ್ಕಂಥದ್ದನ್ನ ವ್ಯವಸ್ಥೆ ಇಟ್ಕೊಂಡಾಗ ಗ್ಯಾರಂಟಿ ಅದು ಕಂಟ್ರೋಲ್ಗೆ ಬರುತ್ತೆ. ಇಷ್ಟು ಎಲೆಗಳ ಮೇಲೆ ಬರ್ತಾ ಇರತಕ್ಕಂತ ಒಂದು ರೋಗಗಳಿಗೆ ನಾವು ಇದನ್ನ ಗಮನದಲ್ಲಿಟ್ಕೊಂಡು ಮಾಡ್ತೇವೆ. ಈಗ ಎಲೆ ಚುಕ್ಕಿ ರೋಗದ ಬಗ್ಗೆ ಹೇಳಿದ್ರಲ್ಲ ಡಾಕ್ಟ್ರೆ, ಈಗ ತೇಗದ ರೋಗ ಬರುತ್ತೆ, ಆ ನಂತರ ಇನ್ನೊಂದು ಬೇರೆ ತೇಗದಲ್ಲಿ ನೇರಳೆನಲ್ಲಿ ಬರುತ್ತೆ, ನೇರಳದಲ್ಲಿ ಬರುತ್ತೆ, ಬೆತ್ತದಲ್ಲಿ ಬರುತ್ತೆ, ಹಿಂಗೆಲ್ಲ ಹೇಳಿದ್ರಲ್ಲ, ಇವಕ್ಕೆಲ್ಲಾನು ಒಂದೇ ಔಷಧನೋ ಅಥವಾ ಬೇರೆ ಬೇರೆ ಇರುತ್ತೋ? ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ಪ್ರಭೇದದಿಂದ ಇನ್ನೊಂದು ಪ್ರಭೇದಕ್ಕೆ ಬೇರೆ ಬೇರೆ ಇರುತ್ತಾ? ಮುಖ್ಯವಾಗಿ ಕೆಲವು ಎಲೆ ಚುಕ್ಕೆ ರೋಗಗಳು ಮಾತ್ರ ಒಂದು ಗಿಡದಿಂದ ಒಂದು ಪ್ರಭೇದದಿಂದ ಇನ್ನೊಂದು ಪ್ರಭೇದಕ್ಕೆ ಹೋಗ್ತಕ್ಕಂತ ಇರುತ್ತೆ. ಆದ್ರೆ ಅನೇಕ ರೋಗಗಳು, ಎಲ್ಲಾ ರೋಗಗಳು ತೇಗದಲ್ಲಿ ಏನಾದ್ರೂ ರೋಗ ಬರ್ತಾ ಇದ್ರೆ ತೇಗಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಮತ್ತೆ ನೇರಳೆ ಬಂದಿದೆ ಅಂತಂದ್ರೆ ನೇರಳೆನಲ್ಲಿ ವಿವಿಧ ಪ್ರಭೇದಗಳು, ನೇರಳೆನಲ್ಲಿ ಇರತಕ್ಕಂಥದ್ರಲ್ಲಿ ಮಾತ್ರ ಬರುತ್ತೆ ಅದು, ಜಾಸ್ತಿ ಪ್ರಮಾಣದಲ್ಲಿ ಬೇರೆ ಗಿಡಗಳಿಗೆ ಹರಡತಕ್ಕಂಥದ್ದು ಇರೋದಿಲ್ಲ. ಆದರೆ ಮಣ್ಣಿನಲ್ಲಿ ಬರ್ತಾ ಇರತಕ್ಕಂತ ಒಂದು ರೋಗ ಕಾರಕಗಳು ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಮಣ್ಣಿನ ಮೂಲಕ ಹೋಗ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂತಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂಥ ರೋಗ ಕಾರಕಗಳು ಜಾಸ್ತಿ ಇಲ್ಲ. ರೈಸಕ್ಟಿನಿಯಾ ಅಂತ ಹೇಳಿದ್ದೆ ನಾನು, ರೈಸಕ್ಟಿನಿಯಾ ಅಂತಕ್ಕಂತ ಒಂದು ಶಿಲೀಂಧ್ರ ಒಂದು 200-250 ಗಿಡಗಳಿಗೆ ರೋಗಗಳನ್ನು ತರ್ತಾ ಇರತಕ್ಕಂತ ಒಂದು ಸಾಮರ್ಥ್ಯ ಹೊಂದಿದೆ. ಆದ್ರಿಂದ ಅಲ್ಲಿ ಆಗತ್ತೆ. ಮತ್ತೆ ಎಲೆಗಳ ಮೂಲಕ ಆಗ್ತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ರೋಗ ಕಾರಕಗಳು ಒಂದು ಪ್ರಭೇದದಿಂದ ಇನ್ನೊಂದು ಪ್ರಭೇದಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ. ಆದ್ರೆ ಸಾಮಾನ್ಯವಾಗಿ ಇದು ತುಂಬಾ ವಿರಳ. ಇಷ್ಟು ಮಾಹಿತಿ, ಮತ್ತು ಇನ್ನು ಏನಾದರೂ ರೈತರಿಗೆ ಹೇಳೋದು ಇದೆಯಾ? ಇನ್ನು ಮುಖ್ಯವಾಗಿ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ನಾನಿಲ್ಲಿ ಸಸ್ಯ ಆರೋಗ್ಯ ಕೇಂದ್ರ ಅಂತ ಇಟ್ಕೊಂಡಿದ್ದೀನಿ, ಪ್ಲಾಂಟ್ ಹೆಲ್ತ್ ಕ್ಲಿನಿಕ್ ಅಂತ. ಇವಾಗ ಅನೇಕ ಒಂದು ಅರಣ್ಯ ಇಲಾಖೆಯವರು ನನಗೆ ವಾಟ್ಸ್ಆಪ್ ಮೂಲಕ ನಮ್ಗೆ ಇದನ್ನ ಮೆಸೇಜ್ ಕಳಿಸ್ತಾರೆ, ಫೋಟೋಸ್ ಹಾಕಿ. ಅವ್ರಿಗೆ ನಮಗೆ ಸೇವೆ ಮಾಡ್ತಾ ಇದ್ದೇನೆ. ಎರಡನೇದಾಗಿ ಇಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ಅನೇಕ ಒಂದು ಅರಣ್ಯ ಇಲಾಖೆಯವರು. ಅಲ್ಲಿಗೆ ಹೋಗಿ ಕೆಲವು, ಯಾಕಂದ್ರೆ ನಮ್ಗೆ ಫೋಟೋಸ್ ನೋಡಿದ ತಕ್ಷಣ ಗೊತ್ತಾಗಲ್ಲ, ಅಲ್ಲಿ ಹೋಗ್ಬಿಟ್ಟು ಸೇವೆ ಮಾಡ್ತೇನೆ. ಸೊ ಮೂರನೇದಾಗಿ ಫೋನ್ಗಳ ಮೇಲೆ ಬಂದರೂ ಕೂಡ ನಾವು ನನ್ಗೆ ಗೊತ್ತಿದ್ದಾಗ ಅದನ್ನ ಅಟ್ಲೀಸ್ಟ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಇದೇ ತರ ಮುಖ್ಯವಾಗಿ ಹೊನ್ನಾವರದ DCF ಆಗಿರೋ ವಸಂತ ರೆಡ್ಡಿ ಅವರು ಕೂಡ ನಮ್ಮ ಹತ್ರ ತಗೊಳ್ತಾರೆ ಅನೇಕ ಇಲಾಖೆಯವರು. ಮತ್ತೆ ಅವ್ರು ತಗೊಂಡಿರತಕ್ಕಂಥದ್ದು ನನ್ನ ರೆಕಮೆಂಡೇಶನ್ಸ್ ಎಲ್ಲ ಕಡೆ ಫಲಕಾರಿಯಾಗಿ. ಆದ್ರಿಂದ ಈ ನಿಟ್ಟಿನಲ್ಲಿ ಅನೇಕ ಈ ರೈತರಿಗೆ ಮತ್ತು ಅರಣ್ಯ ಇಲಾಖೆಯವರಿಗೆ ಒಂದು ಕೋರಿಕೆ ಏನಂತಂತಂದ್ರೆ, ನನ್ನ ಫೋನ್ ನಂಬರು, ವಾಟ್ಸ್ಆಪ್ ನಂಬರು 9449291121. ಸೊ ಇದರಲ್ಲಿ ನೀವು ವಾಟ್ಸ್ಆಪ್ ಅಲ್ಲಿ ನಂಗೆ ಕಳಿಸಿದಾಗ ನಾನು ನನ್ನ ಕೈ ಮೀರಿ ಪ್ರಯತ್ನ ಪಟ್ಟು ಅದನ್ನ ಸಹಕಾರಿಯಾಗಿರುತ್ತೇನೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೇದು ಡಾಕ್ಟರ್ ಸೂರ್ಯನಾರಾಯಣ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು. ಒಟ್ಟಾರೆ ಈ ಅರಣ್ಯ ಬೆಳೆಗಳಿಗೆ, ಅದರಲ್ಲೂ ಸಸ್ಯ ಪಾಲನಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಸ್ಯಗಳಿಗೆ ಎಂತೆಂಥ ರೋಗಗಳು ಬರ್ತವು, ಮತ್ತು ಯಾವ್ಯಾವ ಕಾರಣಕ್ಕಾಗಿ ಬರ್ತವು, ಹೇಗೆ ಅವುಗಳನ್ನು ನಿಯಂತ್ರಣ ಮಾಡಬಹುದು, ನಿರ್ವಹಣೆ ಮಾಡಬಹುದು, ಈ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ, ನಿಮ್ಮ ಫೋನ್ ನಂಬರ್ ಕೊಟ್ರಿ. ರೈತರು ನಿಮ್ಮ ಜೊತೆ ಒಡನಾಟ ಇಟ್ಟುಕೊಂಡು ಇಂಥ ರೋಗಗಳನ್ನು ನಿರ್ವಹಿಸ್ತಾರೆ ಅಂತೇಳಿ ಆಶಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನರ್ಸರಿ ಸಸ್ಯಗಳಲ್ಲಿ ರೋಗಗಳ ನಿರ್ವಹಣೆ. ಶಿರಸಿ ಅರಣ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸೂರ್ಯನಾರಾಯಣವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು HB ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग

ಭತ್ತ ಕುಟ್ಟುವ ಹೇಳ್ತಾರೆ. ಗೋವಿಂದುರಾಯ ಲಂಬೋರು, ಗೋವಿಂದುರಾಯ ಲಂಬೋರು, ಗೋವಿಂದುರಾಯ ಲಂಬೋರು, ಗೋವಿಂದುರಾಯ ಲಂಬೋರು, ಒತ್ತಾರಿಯ ಮುನ್ನೆ ಹೇಳುವಾನು. ಒತ್ತಾರಿಯ ಮುನ್ನೆ ಎದ್ದೇರೆ ಮೆಟ್ಟಂದೆ ಮಾಡೋಗಿ ಎತ್ತುವಾನು. ಒತ್ತಾರಿಯ ಮುನ್ನೆ ಎದ್ದೇರೆ ಮೆಟ್ಟಂದೆ ಮಾಡೋಗಿ ಎತ್ತುವಾನು.